ಮನೆಯಲ್ಲಿ ವಯಸ್ಸಾದಂತಹ ತಾಯಿ, ಸಣ್ಣ ಮಗ ಹಾಗೆಲ್ಲ ಇದ್ದ ಕಾರಣ ಮನೆ ಬಿಟ್ಟು ಹೋಗದಂತಹ ಸ್ಥಿತಿ ನಿರ್ಮಾಣ ಆಯಿತು. ಆವಾಗ ನಮ್ಮದು ಎಂದರೆ ಸಣ್ಣ ಹಿಡುವಳಿ ಆದ ಕಾರಣ ಏನಾದರೂ ಒಂದು ಉಪ ಉತ್ಪನ್ನ ಬೇಕು, ಉಪ ಕೃಷಿ ಬೇಕು ನಮಗೆ, ಇಲ್ಲಾಂದರೆ ಜೀವನಕ್ಕೆ ಕಷ್ಟ ಎನ್ನುವ ಉದ್ದೇಶದಿಂದ ಬಹಳ ನನಗೆ ಆಸಕ್ತಿ ಇದ್ದಂಥದ್ದು, ಮತ್ತು ಜ್ಞಾನ ಇಲ್ಲದಿದ್ದರೂ ಕೂಡ ಅದರ ಬಗ್ಗೆ ಆಸಕ್ತಿ ಇದ್ದಂಥದ್ದು ಜೇನು ಕೃಷಿಯ ಬಗ್ಗೆ. ಜೇನು ಕೃಷಿಯಲ್ಲಿ ಆಸಕ್ತಿ ಹೇಗೆ ಅಂದರೆ, ನನ್ನ ಪೌರೋಹಿತ್ಯಕ್ಕೂ ಹೋಗ್ತಾ ಇರಬೇಕಾದ್ರೆ ಅಥವಾ ಪೂಜೆಗೆ ಇತ್ಯಾದಿಗಳಿಗೆ ಹೋಗಬೇಕಾದ್ರೆ ಒಬ್ಬರು ಇಂಜಿನಿಯರ್ ಇದ್ದರು. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜೊತೆಗೆ ಅದನ್ನು ಬಿಟ್ಟು ಬಂದು ಕೃಷಿಯನ್ನು ಮಾಡ್ತಾ ಜೊತೆಗೆ ಜೇನು ಕೃಷಿಯನ್ನು ಮಾಡ್ತಾ ಇದ್ರು. ಅವರು ಸತೀಶ್ ಭಟ್ ಅಂತ, ಧರ್ಮಸ್ಥಳದ ಹತ್ತಿರದವರು. ನಂಗೆ ಆಶ್ಚರ್ಯ ಆಯಿತು, ಯಾಕೆಂದರೆ ಒಬ್ಬರು ಈ ಮೊದಲು ಮಾಡ್ತಾ ಇರ್ಬೋದು ಕೃಷಿಯನ್ನು, ಆದರೆ ಒಂದು ವೃತ್ತಿಯನ್ನು ಬಿಟ್ಟು ಬಂದು ಪುನಃ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ. ಆದರೆ ನಾನು ಮೂಲತಃ ಅದೇ ಕೃಷಿಯನ್ನೇ ಮಾಡ್ತಾ ಬಂದವನು, ಅಂದರೆ ಅಡಿಕೆ ಕೃಷಿ ಇತ್ಯಾದಿಗಳನ್ನು. ಹಾಗಾದರೆ ಇದು ನನಗೂ ಮಾಡ್ಬೋದೇನು ಅಂತ ಅನಿಸ್ತು, ಯಾರತ್ರೂ ಹೇಳಲಿಲ್ಲ. ಆದರೆ ಕ್ರಮೇಣ ನನಗದು ಜಾಸ್ತಿ ಆಯಿತು ಆಸೆ, ಮಾಡಬೇಕು ಏನಾದರೂ ಒಂದು ಉಪಕೃಷಿ ಬೇಕು ಅಂತ ಹೇಳುವ ಉದ್ದೇಶದಿಂದ. ಆರ್ಥಿಕವಾಗಿ ಸಬಲನಾಗಬೇಕು ಅಂತಾದರೆ ಬೇರೇನಾದರೂ ಬೇಕು ಅಂತ ಹೇಳುವ ವೃತ್ತಿ ಬೇಕು ಅಂತ. ಅವಾಗ ಅದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ಅಂತರ್ಜಾಲದ ವಸ್ತುಗಳಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ಶುರು ಮಾಡಿದೆ. ಅದರಿಂದ ಏನು ಉಪಯೋಗಗಳಿದೆ ಎನ್ನುವಂಥದ್ದನ್ನು ಕೂಡ ಮನದಟ್ಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿವರೆಗೆ ನನಗೆ ಜೇನು ಕೃಷಿ ಅಂತ ಗೊತ್ತಿತ್ತಷ್ಟೇ ಹೊರತು ಅದರಿಂದ ಏನೆಲ್ಲ ಉಪಯೋಗ ಆಗಬಹುದು ಅಥವಾ ಆಗುತ್ತೆ ಎನ್ನುವಂಥದ್ದು ಮಾಹಿತಿ ಇರಲಿಲ್ಲ. ಪ್ರಾರಂಭ ಮಾಡಿದೆ, ನೋಡ್ತಾ ಇದ್ದೆ. ಒಂದು ದಿನ ಮನಸ್ಸಿಗೆ ಅನಿಸ್ತು ಜೇನು ಪೆಟ್ಟಿಗೆ ತರುವುದೆ ಇನ್ನು ಅಂತ. ಹಾಗಾಗಿ ನಂಗೆ ಆವಾಗ ಯಾರು ಪರಿಚಯ ಇಲ್ಲದ ಕಾರಣ ನಮ್ಮ ಫೇಸ್ಬುಕ್ ಇತ್ಯಾದಿಗಳಲ್ಲಿ ಹುಡುಕುವಾಗ ನಮ್ಮ ತಾಲೂಕಿನಲ್ಲೇ ಒಬ್ಬರು ಒಳ್ಳೆಯ ಜೇನು ಕೃಷಿಕರಿದ್ದಾರೆ ಅಂತ ಅನಿಸ್ತು. ಕೊನೆಗೆ ಅವರನ್ನು ನಾನು ಸಂಪರ್ಕ ಮಾಡಿದೆ. ಅಜ್ಜು ಬಿ ಅಂತ ಸೋಮಂತಡ್ಕದ ಹತ್ರ ಇದ್ದಾರೆ ಅವರು. ಅವರನ್ನು ಸಂಪರ್ಕ ಮಾಡಿದಾಗ, ಬನ್ನಿ ನಿಮಗೆ ಪೆಟ್ಟಿಗೆ ಕೊಡುವ, ಇದು ಕಾಲ ಅಲ್ಲ ಆದರೂ ಕೂಡ ನಿಮಗೆ ಪೆಟ್ಟಿಗೆ ಕೊಡ್ತೇನೆ ಅಂತ ಹೇಳಿದರು. ನಾನು ನಿಜವಾಗಿ ಶುರುವಿಗೆ ಜೇನು ಕುಟುಂಬ ತಂದಂಥದ್ದು ಮಾರ್ಚಲ್ಲಾಗಿತ್ತು. ಎರಡು ಪೆಟ್ಟಿಗೆಗಳನ್ನು ತಂದೆ. ತಂದು ತರುವಲ್ಲಿವರೆಗೂ ಮನೆಯವರಿಗೂ ಗೊತ್ತಿಲ್ಲ ಇವನೇನು ಮಾಡ್ತಿದ್ದಾನೆ ಅಂತ. ಸರಿ, ತಂದೆ. ತಂದ ಮೇಲೆ ಆ ದಿವಸವೇ, ಅಂದರೆ ಅದರ ಮರುದಿವಸ, ತಂದ ಮರುದಿವಸ ಒಂದು ಕುಟುಂಬ ಹರಿಯೋಯ್ತು. ಅವಾಗ ಸಹಜವಾಗಿ ಮನೆಯಲ್ಲಿ ಹೇಳೋದು ಸಹಜ, ಇದೆಲ್ಲ ಆಗೋದಲ್ಲ, ನಮಗೆ ಬೇಡ, ನಮಗೆ ಅಡಿಕೆ ಕೃಷಿಯೇ ಸಾಕು ಅಂತ. ಆದರೆ ಏನೋ ಒಂದು ಆಸೆ ಇತ್ತು, ಮಾಡಬೇಕು, ಇನ್ನೂ ಮಾಡಬೇಕು ಅಂತ. ಹಾಗೆ ಪುನಃ ಅವ್ರ ಹತ್ರ ಕೇಳಿದೆ, ಹೀಗಾಗಿದೆ ಸರ್, ಒಂದು ಕುಟುಂಬ ಹಾರಿ ಹೋಗಿದೆ ಅಂತ. ಅವ್ರು ಹೇಳಿದರು, ಸಹಜವಾಗಿ ನಾವು ಯಾರಿಗೂ ಕುಟುಂಬವನ್ನು ಇನ್ನೊಂದು ಕೊಡುವುದಿಲ್ಲ, ಆದರೆ ನಿಮ್ಮ ಆಸಕ್ತಿಗೆ ಬೇಕಾಗಿ ನಾನು ಇನ್ನೊಂದು ಕುಟುಂಬ ಕೊಡ್ತೇನೆ ಅಂತ ಹೇಳಿದರು. ಅವಾಗ ನನಗೆ ಅನಿಸ್ತು, ಪಾಪ ಅವರು ಕೂಡ ಕೊಡ್ತಿದ್ದಾರೆ, ಹಾಗಾದರೆ ನಾನು ಹೇಗೂ ಮಾಡಬೇಕು ಅಂತಿದ್ದೇನೆ, ನನಗೆ ಒಂದಲ್ಲ ಇನ್ನೂ ನಾಲ್ಕು ಪೆಟ್ಟಿಗೆ ಬೇಕು ಅಂತ ಹೇಳಿದೆ. ಹಾಗೆ ಅವರು ಮೂರು ಪೆಟ್ಟಿಗೆ ಎದ್ದು ನಾನು ಹಣ ಕೊಟ್ಟೆ, ಒಂದು ಬಹಳ ಮನಸ್ಸಿನಿಂದ ನಂಗೆ ಅವರು ಕೊಟ್ಟರು. ಕೊನೆಗೆ ಕಾಲಕಾಲಕ್ಕೆ ಅದನ್ನು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಹೇಗೆ ಬೆಳಿಬೇಕು, ಅದರ ಮಾರ್ಗದರ್ಶನವನ್ನು ಕೂಡ ನನಗೆ ಅಜು ಅವರು ಮತ್ತು ನಮ್ಮ ಸತೀಶ್ ಭಟ್ ಅಂತಿದ್ದಾರಲ್ಲ, ಅವರು ಕೂಡ ನನಗೆ ಕೊಡ್ತಾ ಬಂದರು. ಮತ್ತೆ ಬಂದದ್ದು ಮಳೆಗಾಲ, ಹಾಗಾಗಿ ಹೆಚ್ಚು ಕೆಲಸ ಇರಲಿಲ್ಲ ಆ ಪ್ರಾರಂಭದಲ್ಲಿ. ಕೊನೆಗೆ ಮಳೆಗಾಲದಲ್ಲಿ ಯಾವ ಕಾಲಕ್ಕೆ ಆಹಾರಗಳನ್ನು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು, ಇದನ್ನೆಲ್ಲವನ್ನು ಕೂಡ ನನಗೆ ತಿಳಿಸ್ತಾ ಬಂದರು. ಅವರು ಹೇಳಿದಂತೆ ಮಾಡ್ತಾ ಬಂದೆ. ಜೊತೆಗೆ ಪುನಃ ಹೆಚ್ಚಿನ ವಿಡಿಯೋಗಳನ್ನು ಅದರ ಬಗ್ಗಿನ ಮಾಹಿತಿಗಳನ್ನು ಹುಡುಕ್ತಾ ಬಂದೆ, ಒಂದೊಂದಾಗಿ ಪ್ರಾರಂಭ ಮಾಡಿದೆ. ಆಗೋಸ್ಟಲ್ಲಿ ಸಾಮಾನ್ಯವಾಗಿ ವೃತ್ತಿನಿರತ ಜೇನು ಕೃಷಿಕರು ಅಂತ ಇರ್ತಾರೆ, ಅವರು ಸಾಮಾನ್ಯವಾಗಿ ಆಗೋಸ್ಟ್ ಸೆಪ್ಟೆಂಬರಲ್ಲಿ ಕುಟುಂಬವನ್ನು ಪಾಲು ಮಾಡ್ತಾರೆ. ಹಾಗಾಗಿ ನಾನು ಕೇಳಿದೆ, ನನ್ನ ಕುಟುಂಬ ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ಆವಾಗೆಲ್ಲ ಪ್ರಾರಂಭದಲ್ಲಿ ಏನು ಅಂದರೆ ಕೈಗೆ ಗ್ಲೌಸು, ಮುಖಕ್ಕೆಲ್ಲ ಹಾಕ್ತಾ ಇದ್ದೆ. ಕೊನೆ ಕೊನೆಗೆ ಏನಾಗ್ತಿತ್ತು ಅಂದರೆ, ನಾನು ಕೆಲಸ ಮಾಡ್ತಾ ಇರೋದು ನನಗೆ ಅದು ಅನುಭವಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ಅದು ನನಗೆ ಹೆಚ್ಚು ಕಡಿತವನ್ನು ಮಾಡ್ತಾ ಇತ್ತು, ಜೇನು ಇದಾಗ್ತಾ ಇತ್ತು, ಸಾಯಿತವ್ಯ ಕೂಡ ಇದ್ದವು. ಹಾಗಾಗಿ ನಂಗೆ ಅನಿಸ್ತಿದ್ದು ಸರಿಯಾಗಲಿಕ್ಕಿಲ್ಲ ಅಂತ. ಹೊಡೆತ ತಿಂದರೂ ತೊಂದರೆ ಇಲ್ಲ, ತೆಗೆದೇ ಮಾಡೋದು ಅಂತ ಹೇಳ್ಕೊಂಡು ಆವಾಗದಿಂದ ಕೈಗೆ ಗ್ಲೌಸ್ ಹಾಕೋದನ್ನೆಲ್ಲ ಬಿಟ್ಟೆ. ಕೊನೆಗೆ ಆ ಕುಟುಂಬ ಪಾಲು ಮಾಡುವನ್ನು ಕೂಡ ನನಗೆ ಆ ಸತೀಶ್ ಭಟ್ರು ಅವರು ಪ್ರಥಮತಃ ಹೇಳಿಕೊಟ್ರು. ಆಮೇಲೆ ನಾನೇ ಮಾಡ್ತಾ ಬಂದೆ, ಅನುಭವ ಪಡಿತಾ ಪಡಿತಾ ಒಂದೊಂದಾಗಿ ಹಂತ ಹಂತವಾಗಿ ಆರಿದ್ದದ್ದನ್ನು 12, 18, 24 ಹೀಗೆ ಕುಟುಂಬವನ್ನು ಹೆಚ್ಚು ಮಾಡ್ತಾ ಬಂದೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಜೇನು ಪೆಟ್ಟಿಗಳಿವೆ ಮತ್ತು ನಿಮ್ಮ ಜಾಗದಲ್ಲಿ ಇದೆಯೋ ಅಥವಾ ನಿಮ್ಮ ಸ್ನೇಹಿತರ ತೋಟದಲ್ಲಿ ಕೂಡ ಇದೆಯಾ? ಈಗ ನನ್ನಲ್ಲಿ 130 ಪೆಟ್ಟಿಗೆ ಈಗ ಸದ್ಯ ಇದೆ. ನಾನು ದೊಡ್ಡದಾಗಿ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಒಂದನೇ ಕಾರಣ, ಒಂದು ಇನ್ನೊಂದು ಕೆಲಸಗಾಳುಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು ಹೆಚ್ಚು ತ್ರಾಸದಾಯಕವಾದಂತಹ ಕೆಲಸ, ಯಾಕೆಂದರೆ ಆರ್ಥಿಕವಾಗಿ ಅದು ನಡೆಯುವುದಿಲ್ಲ ಕೆಲಸ. ಹೌದು, ಮತ್ತು ಅದನ್ನು ಕೆಲಸ ಮಾಡಲಿಕ್ಕೂ ಕೂಡ ಯಾರೂ ಹೆಚ್ಚಾಗಿ ಬರುವುದಿಲ್ಲ, ಯಾಕೆಂದರೆ ಅದು ಚುಚ್ಚುತ್ತೆ ಎನ್ನುವಂತಹ ಭಯ ಇರ್ತದೆ. ಹಾಗಾಗಿ ನಾನು ನನ್ನ ಹೆಂಡತಿ ಇಬ್ಬರೇ ನಾವು ಅದನ್ನು ಹೆಚ್ಚು ಕೆಲಸ ಮಾಡೋದು ಅದರಲ್ಲಿ. ಹಾಗಾಗಿ ನಾನು ಅಷ್ಟೇ ಇಟ್ಟುಕೊಂಡಿದ್ದೇನೆ ಕುಟುಂಬವನ್ನು. ಮತ್ತು ನನ್ನ ಜಾಗದಲ್ಲಿ, ಯಾಕೆಂದರೆ ಜೇನು ಕೃಷಿಯಲ್ಲಿ ಒಂದು ಪ್ರದೇಶದಲ್ಲಿ ಹೆಚ್ಚು ಅಂದರೆ 20 ಹೆಚ್ಚು ಇಟ್ಟರೆ ನಮಗೆ ಅದರಲ್ಲಿ ಹೆಚ್ಚು ಇಳುವರಿ ಬರುವುದಿಲ್ಲ ಎನ್ನುವಂಥದ್ದನ್ನು ಮನಗಂಡ ಕಾರಣ, ಮತ್ತು ಹಿರಿಯರು ಕೂಡ ನನಗೆ ಹೇಳಿಕೊಟ್ಟವರಲ್ಲೂ ಕೂಡ ಅದನ್ನೇ ಹೇಳಿದರು. ಹಾಗಾಗಿ ನಾನೇನು ಮಾಡಿದೆ, ನನ್ನ ಜಾಗದ ಸಣ್ಣದು 2 ಇರುವಂಥದ್ದು, ಹಾಗಾಗಿ ಅಲ್ಲಿ ಒಂದು 18-20 ಕುಟುಂಬಗಳನ್ನು ಇಟ್ಟು ಉಳಿದದನ್ನು ನನ್ನ ಆತ್ಮೀಯ ಜನರಲ್ಲಿ ಹೇಳಿ, ನಿಮಗೂ ಕೂಡ ಪ್ರಯೋಜನ ಇದೆ, ಇದರಿಂದ ಪರಾಗಸ್ಪರ್ಶ ಆಗ್ತದೆ, ನಿಮ್ಮಲ್ಲಿಯೂ ಕೂಡ ಒಳ್ಳೆಯ ಉತ್ಪನ್ನ ಹೆಚ್ಚಾಗ್ತದೆ, ಹೀಗೆಲ್ಲ ಮನವೊಲಿಸಿ ಅವರ ಜಾಗದಲ್ಲಿ ಎಲ್ಲ ಇಡಲಿಕ್ಕೆ ಶುರು ಮಾಡಿದೆ. ಶುರುವಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಆದರೆ ಕೊನೆಗೆ ನನ್ನ ಕೆಲಸಗಳನ್ನು ನೋಡಿ ಕೆಲವೊಂದಷ್ಟು ಜನ ನೀವು ನಮ್ಮಲ್ಲೇ ಇಡಿ, ನಮಗೂ ಕೂಡ ಒಳ್ಳೇದಾಗ್ತದಲ್ಲ ಬಟ್ರೆ ಅಂತ ಹೇಳಿಕೊಂಡು ಪ್ರಾರಂಭ ಮಾಡಿದರು. ಹಾಗಾಗಿ ಈಗ ನನ್ನ ಜಾಗದಲ್ಲಿ ಬಿಟ್ಟು ಬೇರೆ ಒಂದು 4-5 ಜಾಗದಲ್ಲಿ ಹಂಚಿಯಾಗಿ ನಾನು ಇಟ್ಟಿದ್ದೇನೆ. ಕೊನೆಗೇನು ಮಾಡ್ತೇನೆ ಅಂದರೆ, ಮಾರ್ಚ್ ತಿಂಗಳ ನಂತರ ಸ್ವಲ್ಪ ಕಾಡಿನ ಅಂಚಿನ ಪ್ರದೇಶಕ್ಕೆ ತಂದು ಪೆಟ್ಟಿಗೆಗಳನ್ನು ಇಡ್ತೇನೆ ಹೆಚ್ಚಿನ ಜೇನು ಇಳುವರಿಗೆ ಬೇಕಾಗಿ. ಈಗ ಜೇನು ಕೃಷಿಯ ಸವಾಲುಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ಹೇಳುವಂತಹದ್ದು, ಈ ಒಂದು ಸ್ವಾಭಾವಿಕವಾದಂತಹ ಒಂದು ನೈಸರ್ಗಿಕ ಶತ್ರುಗಳು ಅಂತ ಹೇಳ್ತೀವಿ, ಅವುಗಳ ನಿರ್ವಹಣೆ ಮಾಡುವಂತಹದ್ದು, ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಮಾಡುವಂತಹದ್ದು, ಮತ್ತು ಜೇನು ಪಾಲಾಗುವುದಕ್ಕೆ ಪೂರ್ವವಾಗಿ ಸ್ವತಃ ನಾವೇ ಜೇನು ಕುಟುಂಬವನ್ನು ಪಾಲು ಮಾಡುವಂತಹದ್ದು, ಇದು ಲಾಭದಾಯಕ ಅಂತ ಹೇಳಿ, ಇದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಈಗ ಜೇನಿಗೆ ಸಹಜವಾಗಿರುವಂಥದ್ದು ಕಣಜದ ಹುಳದ ಒಂದು ದೊಡ್ಡ ಸಮಸ್ಯೆ. ಹೌದು. ಆದರೆ ಮಳೆಗಾಲದಲ್ಲೂ ಕೂಡ ನಾವು ಕುಟುಂಬವನ್ನು ಸರಿಯಾಗಿ ಗಟ್ಟಿಯಾಗಿ ಇಟ್ಟರೆ, ಅಂದರೆ ಅದು ಒಳ್ಳೆ ಸ್ಟ್ರಾಂಗ್ ಇರಬೇಕು, ಸ್ಟ್ರೆಂತ್ ಇರಬೇಕು, ಹಾಗಿತ್ತು ಅಂತಾದರೆ ಯಾವ ಕಣಜದ ಹುಳುವು ಕೂಡ ಅದಕ್ಕೆ ಬಾಧೆ ಕೊಡುವುದಿಲ್ಲ. ಕಾರಣ ಯಾಕೆಂದರೆ ಅವುಗಳೇ ಹೆಚ್ಚು ಬಲ ಇರ್ತದೆ ಅವಾಗ. ನಮ್ಮ ಕುಟುಂಬ ಬಲ ಇಲ್ಲ ಅಂದರೆ, ಜೇನು ಕುಟುಂಬ ನಿಶಕ್ತವಾಗಿದ್ದರೆ ಮಾತ್ರ ಆ ಸಮಸ್ಯೆ ಬರ್ತದೆಯೇ ಹೊರತು ಬೇರೆ ಬರುವುದಿಲ್ಲ. ಒಂದು ಇನ್ನೊಂದು, ನನ್ನ ಅನುಭವದಲ್ಲಿ ನನ್ನ ಪ್ರದೇಶದಲ್ಲಿರುವಂಥದ್ದು ಓತಿಕ್ಯಾತದ್ದು ಒಂದು ಸಮಸ್ಯೆ ಇದೆ. ಅದು ಬಿಟ್ಟರೆ ಮಂಗಗಳದ್ದಿದೆ. ಆದರೆ ಮಂಗಗಳಿಗೇನು ಅಂದರೆ, ನಾವು ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಜೇನಾಗಲಿ ಎರಿಗಳನ್ನಾಗಲಿ ಅಲ್ಲೆಲ್ಲ ಬೀಸಾಡಬಾರ್ದು. ಅದನ್ನೆಲ್ಲ ಬೀಸಾಡಿದರೆ ಹೆಚ್ಚಾಗಿ ಬರ್ತದೆ, ಇಲ್ಲಾಂತಾದರೆ ಬೇರೇನು ದೊಡ್ಡ ಸಮಸ್ಯೆಗಳನ್ನು ಪ್ರಾಣಿ ಆಗಿ ಏನು ಮಾಡೋದಿಲ್ಲ. ಹಕ್ಕಿಗಳಲ್ಲಿಯೂ ಕೂಡ ಒಂದು ನವೆಂಬರ್ ತಿಂಗಳಲ್ಲಿ ಬರುವಂತಹ ಒಂದು ಹಕ್ಕಿ ಇದೆ, ಮೈನಾ ಹಕ್ಕಿಯ ಥರ ನೋಡಲಿಕ್ಕೆ ಕಾಣ್ತದೆ, ಅದೊಂದು ತೊಂದರೆ ಕೊಡ್ತದೆ. ಸಾಮಾನ್ಯವಾಗಿ ಮಾತ್ರ ಕೊಡ್ತದೆ, ಆದರೆ ನನಗೆ ಅಷ್ಟೇನು ಅದರಿಂದ ತೊಂದರೆಗಳನ್ನು ನಾನು ಅನುಭವಿಸಲಿಲ್ಲ. ಕಣಜದ ಹುಳುವಿಗೆ ಪ್ರಾರಂಭದಲ್ಲಿ ಮಾಡ್ತಾ ಇದ್ದೆ, ಬ್ಯಾಟನ್ನು ಹಿಡಿದು ಬೀಸುದು ಅಂಥದ್ದು ಅಲ್ಲ, ಅದು ಕೊನೆ ಕೊನೆಗೆ ಅನ್ನಿಸ್ತು ಇದು ಒಂದು ಬೆಟ್ಟಿಗೆಲ್ಲ ಆದರೆ ಆಗ್ಬೋದು, ಆದರೆ ಈ ರೀತಿಯಾಗಿ ಕಷ್ಟ. ಅದರಷ್ಟಕ್ಕೆ ಬಿಟ್ಟಾಗ ಮತ್ತೆ ಅದು ತನ್ನಿಂತಾನೇ ಅದು ಸರಿಯಾಯಿತು. ಮತ್ತು ನನ್ನ ಪ್ರದೇಶದಲ್ಲಿ ಬೇರೆ ಯಾವುದೇ ರೋಗಗಳಿಲ್ಲ. ಈಗ ಥೈಸಾಕ್ ಬ್ರೂಡ್ ಆಗಿರ್ಬೋದು, ಅಥವಾ ಎರಿ ಕೊಳೆಯುವಂಥದ್ದಾಗಿರ್ಬೋದು, ಅಥವಾ ಡ್ರೈ ಡಿಸೀಸ್ ಅಂತ ಬರ್ತದೆ, ಆ ರೀತಿಯದ್ದು ನನ್ನ ಪ್ರದೇಶದಲ್ಲಿ ಇಷ್ಟರವರೆಗೆ ಬರಲಿಲ್ಲ. ಹಾಗಾಗಿ ನನಗೆ ಅದರ ಇದು ಹೆಚ್ಚಾಗಿ ತಿಳಿದಿಲ್ಲ. ಈ ಕಣಜದ ವಿರುದ್ಧ ಹೋರಾಡಬೇಕಿದ್ರೆ ಕುಟುಂಬ ಬಲಶಾಲಿಯಾಗಬೇಕು ಅಂತ ಹೇಳಿದ್ರಿ. ವಿಶೇಷವಾಗಿ ಮಳೆಗಾಲದಲ್ಲಿ ಆಹಾರದ ಅಭಾವ ಇರುವಂತಹ ಸಂದರ್ಭದಲ್ಲಿ ಕೃತಕವಾಗಿ ಸಕ್ಕರೆ ಪಾಕವನ್ನು ಕೊಡಬೇಕು ಅಂತ, ಇದರ ಪ್ರಮಾಣ ಮತ್ತು ಎಷ್ಟು ಅಂತರದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು? ಈಗ ನಾವು ಅದರಲ್ಲಿ 2 ವಿಧಾನ ಇದೆ. ಒಂದನೆಯದ್ದು ವೃತ್ತಿ ರೂಪದಲ್ಲಿ ನಾವು ಜೇನು ಕೃಷಿ ಮಾಡುವಂಥದ್ದು, ಇನ್ನೊಂದು ಪ್ರವೃತ್ತಿಯಾಗಿ ಹವ್ಯಾಸವಾಗಿ ನಾವು ಜೇನು ಕೃಷಿ ಮಾಡುವಂಥದ್ದು. ಹೌದು. ಅಲ್ಲಿ ಈಗ ಪ್ರವೃತ್ತಿಯಾಗಿ ಮಾಡುವವರಾದರೆ ಅವರಿಗೆ ಆದಾಯದ ಆಸಕ್ತಿ ಇರುವುದಿಲ್ಲ, ಹಾಗಾಗಿ ಅವರು ಏನು ಮಾಡ್ತಾರೆ ಅಂದರೆ 15 ಒಂದಿಷ್ಟು ಒಂದು ಪ್ರಮಾಣದಲ್ಲಿ, 1:1 ಅಂತ ಹೇಳ್ತೇವೆ, ಸಮ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ನೀರನ್ನು ಅದಕ್ಕೆ ಚಿಟಿಕೆ ಅರಿಸಿನ ಮತ್ತು ಅಶ್ವಗಂಧವೂ ಹಾಕ್ಬೋದು, ಅಥವಾ ಶತಾವರಿ ಬೇರನ್ನು ಕೂಡ ಹಾಕ್ತೇವೆ. ನಾನಲ್ಲ, ಶತಾವರಿ ಬೇರನ್ನು ಉಪಯೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹೌದು, ಶತಾವರಿ ಬೇರನ್ನು ಹೆಚ್ಚಾಗಿ ನಾನು ಬಳಕೆ ಮಾಡ್ತೇನೆ. ಅರಿಶಿನವನ್ನು ಹೆಚ್ಚಾಗಿ ಕೊಡ್ತಾ ಇಲ್ಲ, ಒಂದು ಚಿಟಿಕೆಯಷ್ಟೇ ಕೊಡ್ತೇನೆ. ಕಾರಣ ಯಾಕೆ ಅಂದರೆ, ಹೆಚ್ಚು ಅರಿಶಿನವನ್ನು ಕೊಟ್ಟಿತ್ತು ಅಂತಾದರೆ ಮೊಟ್ಟೆ ಇಡುವಂತಹ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಾ ಬರ್ತದೆ ಅದು. ಹಾಗಾಗಿ ಅರಿಶಿನವನ್ನು ಕಡಿಮೆ ಮಾಡಿ ಶತಾವರಿಯನ್ನು, ಅಶ್ವಗಂಧವನ್ನು, ಹುಡಿಯನ್ನು ನಾನು ಹೆಚ್ಚಾಗಿ ಕೊಡ್ತೇನೆ. ನಾನು ಅಂದರೆ ಈಗ ವೃತ್ತಿ ಅದೇ ನಂದು ಹೆಚ್ಚಿನ ಆಸಕ್ತಿ ಇದ್ದ ಕಾರಣ, ನನಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿಗಾಗುವಾಗ ಕುಟುಂಬವನ್ನು ವಿಭಜನೆ ಮಾಡಬೇಕು ಎನ್ನುವ ಉದ್ದೇಶದಿಂದ, ಕುಟುಂಬ ಬಲಿಷ್ಠವಿರಬೇಕು ಎನ್ನುವ ಉದ್ದೇಶದಿಂದ ಪ್ರತಿ 8 ನಾನು ಸಕ್ಕರೆ ನೀರನ್ನು ಕನಿಷ್ಠ ಅಂದರೂ 500 ml ಕೊಡ್ತೇನೆ. ಹವ್ಯಾಸವಾಗಿ ಮಾಡ್ತಾ ಇರುವವರು 15 ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಮೇ ತಿಂಗಳಿನ ಕೊನೆಯ ಭಾಗದ ಜೇನನ್ನು ತೆಗೆಯದೆ ಅದನ್ನೇ ಇಟ್ಟಿರ್ತಾರೆ. ಹಾಗಾಗಿ ಅವರು ಸಾಮಾನ್ಯ ಸಹಜ ಪಾಲಾಗುವಿಕೆ ತನಕ ಕಾಯ್ತಾರೆ. ಸಹಜ ಪಾಲಾಗುವಿಕೆ ಅಂದರೆ ಸಾಮಾನ್ಯ ಅಕ್ಟೋಬರಿಂದ ನಂತರ ಜನವರಿ ಫೆಬ್ರವರಿ ತಿಂಗಳಲ್ಲಿಯೂ ಕೂಡ ಕುಟುಂಬಗಳು ಪಾಲಾಗ್ತದೆ. ಆ ಸಮಯಕ್ಕೆ ಸಹಜವಾಗಿ ಆಗುವಾಗ ಸಿಗುವಂತಹ ಕುಟುಂಬವನ್ನೇ ಅವರು ಮುಂದುವರಿಸಿಕೊಂಡು ಹೋಗುವಂಥವರು ಆ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಈಗ ಕೃತಕವಾಗಿ ಪಾಲು ಮಾಡುವಂತಹ ವಿವಿಧ ಹಂತಗಳು ಮತ್ತು ಅದನ್ನು ಗುರುತಿಸುವಂತಹದ್ದು ಹೇಗೆ ಪಾಲು ಮಾಡಬಹುದು ಅಂತ, ಒಂದು ಪರಿಸರದಲ್ಲಿ ನಮಗೆ ಸರಿಯಾದ ಬಿಸಿಲು, ಒಳ್ಳೆಯ ಆಹಾರ ಸಿಗಬೇಕು, ಮಳೆಗಾಲ ನಿಲ್ಲಬೇಕು. ಹೌದು, ದೊಡ್ಡ ಮಳೆಗಾಲ ನಿಲ್ಲಬೇಕು. ಸಣ್ಣ ಪುಟ್ಟ ಮಳೆ ಇದ್ದರೆ ದೊಡ್ಡ ಸಮಸ್ಯೆಗಳಾಗುವುದಿಲ್ಲ. ಒಳ್ಳೆಯ ಬಿಸಿಲು ಅಥವಾ ಒಳ್ಳೆಯ ಹವಾಮಾನ ಬೇಕು. ಸಂಜೆಯ ಹೊತ್ತಿಗೂ ಕೂಡ ಮೋಡ ಕವಿದ ವಾತಾವರಣ ಇಲ್ಲದೇ ಇರುವಂತಹ ಸ್ಥಿತಿಗಳು ಬೇಕು. ಮತ್ತು ನಮ್ಮ ಕುಟುಂಬ ಎಲ್ಲವೂ ಕೂಡ ಬಲಿಷ್ಠವಾಗಿರಬೇಕು, ಅಂದರೆ ಅದರಲ್ಲಿ ಮೊಟ್ಟೆ, ಅದರಲ್ಲಿ ಮರಿ, ಅದಕ್ಕೆ ಬೇಕಾದಂತಹ ಆಹಾರ, ಜೇನು ಇತ್ಯಾದಿ ಪರಾಗ ಇದೆಲ್ಲವೂ ಕೂಡ ಆ ಕುಟುಂಬ ಪೆಟ್ಟಿಗೆಯ ಒಳಗೆ ಇರಬೇಕು, ತುಂಬಿರಬೇಕು. ಹಾಗಿದ್ದರೆ ಮಾತ್ರ ನಮಗೆ ಅದನ್ನು ಕುಟುಂಬವನ್ನು ಪಾಲು ಮಾಡಲಿಕ್ಕೆ ಆಗ್ತದೆ, ಅಥವಾ ಪಾಲು ಮಾಡಿದರೆ ಅದು ನಮಗೆ ಯಶಸ್ಸು ಸಿಗ್ತದೆ ಅದರಲ್ಲಿ, ಇಲ್ಲಾಂತಾದರೆ ಕುಟುಂಬ ಹಾಳಾಗಿ ಹೋಗ್ತದೆ. ಒಂದು ಹಾಗೆ, ಇನ್ನು ಕುಟುಂಬವನ್ನು ಕೃತಕ ಪಾಲಾಗುವಿಕೆ ಅಂತ ಹೇಳಿದರೆ, ನಾವೆಲ್ಲ ಸೆಪ್ಟೆಂಬರ್ ಪ್ರಾರಂಭ, ಆಗೋಸ್ಟ್ ಲಾಸ್ಟ್ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಹವಾಮಾನ ನೋಡಿಕೊಂಡು ನಾವು ಕುಟುಂಬವನ್ನು ವಿಭಜನೆ ಮಾಡ್ತೇವೆ. ವಿಭಜನೆ ಮಾಡುವಾಗ ನಾವು 8 ಫ್ರೇಮಿನ ಪೆಟ್ಟಿಗೆಗಳಿದ್ದರೆ 4-4 ಕೂಡ, ಅಥವಾ 6 ನಾವು ಸಾಮಾನ್ಯವಾಗಿ ವೃತ್ತಿ ನಿರತರು 6 ಫ್ರೇಮಿನ ಪೆಟ್ಟಿಗೆಯನ್ನು ನಾವು ಕೃಷಿ ಮಾಡ್ತೇವೆ. ಆವಾಗ 3 ಫ್ರೇಮ್, ಒಂದು ಬಿಟ್ಟು ಒಂದು, ಒಂದು ಬಿಟ್ಟು ಒಂದರಂತೆ ಪೆಟ್ಟಿಗೆಯಿಂದ ಫ್ರೇಮ್ಗಳನ್ನು ತೆಗೆದು ಅದರಲ್ಲಿ ರಾಣಿ ಇರುವುದನ್ನು 1.25 ಕಿಲೋಮೀಟರ್ ದೂರದಷ್ಟು ದೂರಕ್ಕೆ ಕುಟುಂಬವನ್ನು ತಗೊಂಡೋಗಿಡ್ತೇವೆ. ಎರಡನೇ ದಿನ ಮತ್ತು 4ನೇ ದಿನ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 300 ml ಸಕ್ಕರೆ ನೀರನ್ನು ಕೊಡ್ತೇವೆ, ಎರಡೂ ಕುಟುಂಬಕ್ಕೂ ಕೊಡ್ತೇವೆ. ಆವಾಗ 9ನೇ ದಿನಕ್ಕೆ ರಾಣಿಕಣ ಅದರಲ್ಲಿ ಬೆಳೆದಿರ್ತದೆ. ರಾಣಿಕಣ 9ನೇ ದಿನ ಆದಾಗ, ಎಂದರೆ ಸಾಮಾನ್ಯವಾಗಿ ಏನು ಅಂದರೆ, ಒಂದು ಕುಟುಂಬ ಪಾಲ ಮಾಡಿದ ಮೇಲೆ ಅಥವಾ ವಿಭಜನೆ ಮಾಡಿದ ಮೇಲೆ ಅದರಲ್ಲಿ 4, 6, 8, 10 ಹೀಗೆ ಬೇರೆ ಬೇರೆ ಹಂತದಲ್ಲಿ ರಾಣಿ ಕಣಗಳು ಇರ್ತದೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಒಂದೇ ರಾಣಿಕಣ ಆದ ಕಾರಣ ಉಳಿದದ್ದನ್ನು ನಾವೇನು ಮಾಡ್ತೇವೆ ಅಂದರೆ, ಅದೇ ದಿನ ಇನ್ನೂ ಉಳಿದ ಎಷ್ಟು ರಾಣಿಕಣ ಇದೆ, ಅದರಲ್ಲಿ ಯಾವುದೆಲ್ಲ ನಮಗೆ ಉಪಯೋಗ ಮಾಡಬಹುದು, ಬೆಳೆದಿದೆ ಅಥವಾ ಸರಿಯಾಗಿದೆ ಅಂತ ನೋಡಿಕೊಂಡು ಅಷ್ಟೇ ಕುಟುಂಬವನ್ನು ಪುನಃ ನಾವು ಬೇರೆ ಕುಟುಂಬವನ್ನು ಪಾಲು ಮಾಡ್ತೇವೆ. ಪಾಲು ಮಾಡಿ ಅಲ್ಲಿ ರಾಣಿ ಇಲ್ಲದೇ ಇರುವುದಕ್ಕೆ ಒಂದು 1/2 ಕಳೆದು ಮೇಲೆ ಈ ರಾಣಿಕಣವನ್ನು ಅದಕ್ಕೆ ಕೊಡ್ತೇವೆ. ಅದರಿಂದ ಏನು ನಮಗೆ ಸುಲಭ ಆಗ್ತದೆ ಅಂದರೆ, ಒಂದು ಉಳಿದ ಎಷ್ಟು ಕುಟುಂಬಕ್ಕೆ ನಾವು ರಾಣಿಕಣವನ್ನು ಕೊಟ್ಟಿದ್ದೇವೆಯೋ ಅದು 2 ದಿನದಲ್ಲೇ ಅದಕ್ಕೆ ರಾಣಿಗಳೂ ಬರ್ತದೆ, ರಾಣಿಯೂ ಬರ್ತದೆ. ಇನ್ನೊಂದು, ಬೇಗ ಬೆಳವಣಿಗೆಯನ್ನು ಕೂಡ ಹೊಂದ್ತದೆ. ಇಲ್ಲಾಂತಾದರೆ ಪುನಃ 1 ವಾರದ ಅದಕ್ಕೆ ಅವಕಾಶ ಸಮಯಗಳು ಬೇಕು, ಅದು ಬೆಳಿಬೇಕು, ರಾಣಿ ಕಣವನ್ನು ಮಾಡಬೇಕು, ಬೆಳಿಬೇಕು. ಅಂದರೆ ಸಾಮಾನ್ಯವಾಗಿ 11-12 ದಿನಕ್ಕೆ ರಾಣಿ ಮೊಟ್ಟೆಯಿಂದ ಹೊರಗೆ ಬರ್ತದೆ, ಕಣದಿಂದ. ನಾವು ಕೃತಕವಾಗಿ ಪಾಲು ಮಾಡಿದರೆ, ಸಹಜವಾಗಿ ಆದರೆ 15-16 ದಿನಗಳಾಗ್ತದೆ. ನಾವು ಕೃತಕವಾಗಿ ಮಾಡುವಾಗ ಸ್ವಲ್ಪ ಬೇಗ ಅದು ರಾಣಿ ಹೊರಗೆ ಬರ್ತದೆ. ಆಮೇಲೆ 14ನೇ ದಿನಕ್ಕೆ ಅದಕ್ಕೆ ಯಾವ ಹೊಸ ರಾಣಿ ಬಂದಿದೆಯೋ ಆ ಪೆಟ್ಟಿಗೆಗೆ ಮೂಲ ಪೆಟ್ಟಿಗೆಯಿಂದಲ ಅಥವಾ ಬೇರೆ ಯಾವುದಾದ್ರು ಪೆಟ್ಟಿಗೆಗಳಿಂದ ಒಳ್ಳೆಯ 1 ಫ್ರೇಮನ್ನು, ಅದರಲ್ಲಿ ಮೊಟ್ಟೆ, ಮರಿ, ಆಹಾರ ಎಲ್ಲವೂ ಕೂಡ ಸಮೃದ್ಧವಾಗಿರುವಂತಹ ಒಂದನ್ನು ಅದಕ್ಕೆ ಕೊಡ್ತೇವೆ. ಅವಾಗ ಏನಾಗ್ತದೆ ಅಂದರೆ, ಎರಡೂ ಕುಟುಂಬವೂ ಕೂಡ, ಯಾಕೆಂದರೆ ಹಳೆ ರಾಣಿ ಇರುವಂಥದ್ದು ಅಲ್ಲಿ ಕೆಲಸಗಳು ನಡೀತಾನೆ ಇರ್ತದೆ, ಯಾವುದೂ ಕೆಲಸವೂ ಕೂಡ ನಿಂತಿರುವುದಿಲ್ಲ. ಹಾಗಾಗಿ ಅಲ್ಲಿ ಹೊಸತಾಗಿ ಎರಿಯನ್ನು ಕಟ್ಟಿರ್ತದೆ, ಅದಕ್ಕೆ ರಾಣಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತವೆ ಕೆಲಸಗಾರನೊಳಗಳು. ಇಲ್ಲಿ ಇನ್ನಷ್ಟೇ ಬೆಳವಣಿಗೆ ಆಗಬೇಕು. ಆವಾಗ ಹೊಸ ಹೊಸ ಮೊಟ್ಟೆ ಇಡಬೇಕು ಅಂತಾದರೆ 21 ದಿನ ಕಳೆದಿರಬೇಕು ರಾಣಿಗೆ, ಹೊಸ ಬಂದ ರಾಣಿಗೆ. ಅಷ್ಟು ದಿನಗಳ ಕಾಲ ಮೊಟ್ಟೆ ಇಲ್ಲ ಅಂತಾಗುವಾಗ ಕೆಲಸ ಕಾರ್ಯಗಳು ನಿಧಾನ ಆಗ್ತದೆ ಎನ್ನುವ ದೃಷ್ಟಿಯಿಂದ ಹೊಸತಾಗಿ 14ನೇ ದಿನ ಅಥವಾ 15ನೇ ದಿನಕ್ಕೆ ಒಂದು ಎರಿಯನ್ನು ಅದಕ್ಕೆ ಕೊಟ್ಟಿರ್ತೇವೆ. ಹಾಗಾಗಿ ಅದೂ ಕೂಡ ಅದೇ ಒಂದು ಸಮಯದಲ್ಲಿ ಕೆಲಸವನ್ನು ಮಾಡಿಕೊಂಡು ಒಳ್ಳೆಯ ಬೆಳವಣಿಗೆಯನ್ನು ಹೊಂದುತ್ತದೆ. ಜೇನು ಕೃಷಿಯ ಬಗ್ಗೆ ಸಾಕಷ್ಟು ವಿಚಾರವನ್ನು ನಾವು ವಿಮರ್ಶೆ ಮಾಡಿದ್ದೇವೆ. ಈಗ ಜೇನು ಉತ್ಪನ್ನಗಳ ಬಗ್ಗೆ ಯೋಚನೆ ಮಾಡುವಾಗ ನಾವು ಫಸ್ಟ್ ಮೊದಲಾಗಿ ಯೋಚನೆ ಮಾಡುವಂತಹದ್ದು ಜೇನು. ಜೇನನ್ನು ನೇರವಾಗಿ ನಾವು ಉಪಯೋಗ ಮಾಡುವಂತಹದ್ದು ಅಥವಾ ಅದರ ಒಂದು ಬಳಕೆ ಮಾಡುವಂತಹದ್ದು ಮತ್ತು ಮೌಲ್ಯವರ್ಧನೆಯನ್ನು ಮಾಡುವಂತಹದ್ದು, ಈ ಮೌಲ್ಯವರ್ಧನೆಯನ್ನು ಮಹತ್ವ ಏನು, ಯಾಕಾಗಿ ಮಾಡಬೇಕು ಈ ಜೇನುವಿನ ಮೌಲ್ಯವರ್ಧನೆಯನ್ನು? ಅಂದರೆ ಜೇನಲ್ಲಿ ಉಪ ಉತ್ಪನ್ನ ತುಂಬ ಇದೆ. ಆದರೆ ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶವಾದಂತಹ ಕರಾವಳಿ, ಉಡುಪಿ, ಕಾಸರಗೋಡು ಈ ಪರಿಸರದ ನಮಗೇನು ಅಂದರೆ, ನಾವು ಇಲ್ಲಿ ಕೃಷಿ ಮಾಡುವಂಥದ್ದು ಇಂಡಿಯನ್ ಸೆರೆನಾ ಇಂಡಿಕಾ ಎನ್ನುವಂತಹ ಜೇನು ತಳಿ, ಅಂದರೆ ತುಡುವೆ ಪೆಟ್ಟಿಗೆ ಜೇನು, ಅದೇ ಮಲ್ಲಿಫೇರಾ ಅಂತ ಇದೆ ಆಫ್ರಿಕನ್ ತಳಿ, ಅದು ಶರೀರವೂ ದೊಡ್ಡ ಇರ್ತದೆ, ಆಹಾರವೂ ಹೆಚ್ಚು ಬೇಕು, ಅವುಗಳಿಗೆ ಲಭ್ಯತೆಯೂ ಹೆಚ್ಚಿರ್ತದೆ. ಆದರೆ ನಮ್ಮದು ಕರಾವಳಿ ಪ್ರದೇಶವಾದ ಕಾರಣ ನಮಗೆ ಆಹಾರ ಲಭ್ಯತೆ ಕಡಿಮೆ ಇರುವ ಕಾರಣ ನಮಗೆ ಜೇನಿನಿಂದ ಈ ಪರಿಸರದಲ್ಲಿ ಸಿಗುವಂಥದ್ದು ಜೇನು ಮತ್ತು ಜೇನುಮೇಣ ಮಾತ್ರ ಉಪ ಉತ್ಪನ್ನವಾಗಿ ಸಿಗ್ತದೆ. ಪರಾಗವಾಗಲಿ, ಜೇನು ವಿಷವಾಗಲಿ, ಅಥವಾ ರಾಜಶಾಹಿ ರಸವಾಗಲಿ, ಇದ್ಯಾವುದು ಕೂಡ ನಮಗೆ ಅದನ್ನು ತೆಗಿಲಿಕ್ಕೆ ಇಲ್ಲಿಯ ಪರಿಸರದಲ್ಲಿ ಕಷ್ಟ ಸಾಧ್ಯ. ಹಾಗೆಂತೇಳಿ ನಮ್ಮ ಉತ್ತರ ಭಾರತದ ಹರಿಯಾಣ ಪಂಜಾಬ್ ಕ್ಷೇತ್ರಗಳಲ್ಲೆಲ್ಲ ಅದೇ ಹೆಚ್ಚು ಆಗಿ ಉತ್ಪನ್ನವನ್ನು ತೆಗಿತಾರೆ. ಇನ್ನು ನಮ್ಮಲ್ಲಿ ಸಿಗುವಂತಹ ಜೇನು ಅಥವಾ ಜೇನು ಮೇಣದಿಂದಲೇ ನಾವು ಅನೇಕ ಉಪ ಉತ್ಪನ್ನವನ್ನು ತಯಾರಿ ಮಾಡ್ಬೋದು. ಅದರಲ್ಲಿ ಈಗ ನಾನೇ ಮಾಡ್ತಾ ಇರುವಂಥದ್ದು ಒಂದೆರಡು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಒಂದು ಸಾಮಾನ್ಯವಾಗಿ ಹೇಗೆ ಅಂದರೆ ನೆಲ್ಲಿಕಾಯಿ, ನೆಲ್ಲಿಕಾಯಿಯನ್ನು ಸಿ ವಿಟಮಿನ್ ಹೆಚ್ಚಿರುವಂತಹ ಒಂದು ವಸ್ತು, ಅದನ್ನು ಹಾಗೇ ಕೊಟ್ಟರೆ ಮಕ್ಕಳು ಕೂಡ ಹೆಚ್ಚು ತಿನ್ನುವುದಿಲ್ಲ, ಅಥವಾ ನಮಗೂ ಕೂಡ ತಿನ್ನಲಿಕ್ಕೆ ಆಗುದಿಲ್ಲ. ಒಂದು ಕಹಿ ಒಗರು ಒಂದು ರೀತಿಯಲ್ಲಿ ಕೂಡ ಕಷ್ಟವೇ, ಅದು ಕಷ್ಟ ಆಗ್ತದೆ. ಅಥವಾ ಇವತ್ತಿನ ವೇಗದ ಜೀವನದಲ್ಲಿ ನಮಗೆ ಮೊದಲಿನ ಹಿರಿಯರಂತೆ ಅದನ್ನು ಒಣಗಿಸಿಡುವಂಥದ್ದು, ಅದನ್ನು ಮೌರ್ಯವರ್ಧನೆ ಹಿಂದಿನವರು ಮಾಡ್ತಾ ಇದ್ರು, ನಾವು ಮಾಡ್ತಾ ಇಲ್ಲ. ಹಾಗೆಂತೇಳಿ ನಮಗೆ ಅಂಥದ್ದು ಬೇಕು ಎನ್ನುವಂತಹ ಮನಸ್ಸು ಎಲ್ಲರಿಗೂ ಇರ್ತದೆ. ಹಾಗಾಗಿ ನಾನು ಬೇರೆ ಬೇರೆ ಉತ್ಪನ್ನವನ್ನು ನೋಡಿದ್ದೇನೆ, ಅದರಲ್ಲಿ ಸಕ್ಕರೆಯನ್ನು ಬಳಸಿ ಬೆಲ್ಲವನ್ನು ಬಳಸಿ ಮಾಡಿದ್ದು ನೋಡಿದ್ದೆ. ಆವಾಗ ನನಗೆ ಅನ್ನಿಸ್ತು ಈ ಜೇನಿಲ್ಲೂ ಕೂಡ ಆ ರೀತಿಯ ಉತ್ಪನ್ನ ಮಾಡ್ಬೋದೇನು ಅಂತ. ಹಾಗೆ ನೆಲ್ಲಿಕಾಯಿಯನ್ನು ಸಮವಾಗಿ ಬೇಯಿಸಿ ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಆಮೇಲೆ ಜೇನಲ್ಲಿ ಹಾಕಿಟ್ಟು ಅದಕ್ಕೆ ಕೆಲವೊಂದು ಔಷಧೀಯ ವಸ್ತುಗಳನ್ನು, ಏಲಕ್ಕಿ ಆಗಿರ್ಬೋದು, ಲಾವಂಚ ಆಗಿರ್ಬೋದು, ಪೆಪ್ಪರ್, ಆಮೇಲೆ ಶುಂಠಿ ಇತ್ಯಾದಿ ವಸ್ತುಗಳನ್ನೆಲ್ಲ ಅದಕ್ಕೆ ಹಾಕಿ ಅದನ್ನಲ್ಲಿ ಇಟ್ಟು ಒಂದು ಹಂತದವರೆಗೆ ಅಂದರೆ 4-5 ದಿನಗಳ ಕಾಲ ಇಟ್ಟು ಆಮೇಲೆ ಅದನ್ನು ತೆಗೆದು ಪುನಃ ಬಿಸಿಲಲ್ಲಿ ಒಣಗಿಸಿ ಸಂಪೂರ್ಣ ಅದರ ಹೀರಿ ಅಂದರೆ ಡ್ರೈ ಮಾಡಿ ಕೊನೆಗೆ ಅದಕ್ಕೆ ಹಾಳಾಗದಂತೆ ಸೈಂಧವ ಲವಣ ಇತ್ಯಾದಿಗಳನ್ನು ಬಳಸಿ ನಾವು ಅದನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ನಾನು ಪ್ರಥಮತಃ ಆ ಒಂದು ಉಪ ಉತ್ಪನ್ನವನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಜೇನು ಇದರಲ್ಲಿ. ಅಂದರೆ ಜೇನನ್ನು ಎಲ್ಲರೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಇನ್ನೊಂದು ವಿಶೇಷವಾಗಿ ಅದರಲ್ಲಿ ಬೆಳವಣಿಗೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಮತ್ತು ನಮ್ಮಲ್ಲಿರುವಂತಹ ಜೇನು ಎಲ್ಲವೂ ಕೂಡ ಒಳ್ಳೆಯ ಉಪಯೋಗವಾಗಿ ನಮಗೆ ಆ ಉತ್ಪತ್ತಿ ಹೆಚ್ಚು ಬರಬೇಕು ಅಂತ. ಯಾಕೆಂದರೆ ನಾನು ಬರೇ ಜೇನು ಈಗ ಸೇಲು ಅಥವಾ ಮಾರಾಟ ಮಾಡ್ತಾ ಇದ್ದರೆ ಒಂದು ರೇಟು ಅಂತ ಇರ್ತದೆ, ಅದನ್ನು ಉಪ ಉತ್ಪನ್ನವಾಗಿ ತಯಾರು ಮಾಡುವಾಗ ನಮಗೆ ಅದರಿಂದ ಹೆಚ್ಚು ಬೆಲೆಯನ್ನು ಕೂಡ ನಮಗೆ ಗಳಿಸ್ಬೋದು. ಹಾಗಾಗಿ ನಾನು ನೆಲ್ಲಿಕಾಯಿಯ ಕ್ಯಾಂಡಿ ಅಂತ ಅದಕ್ಕೆ ಹೇಳ್ತಾರೆ, ಆಮ್ಲಾ ಕ್ಯಾಂಡಿ ಅಂತ, ಅದನ್ನು ಕೂಡ ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಕೊನೆಗೆ ನನ್ನಲ್ಲೇ ಜೇನು ಮೇಣ ಸಿಗ್ತದೆ. ಹೀಗೆ ಮಾರಾಟ ಮಾಡಿದರೆ ಅಥವಾ ಈಗ ಮೊದಲಿನಾಗೆ ಕ್ಯಾಂಡಲಿಗೆಲ್ಲ ಅದನ್ನು ಬಳಕೆ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಈಗ ಪೆಟ್ರೋಕೆಮಿಕಲ್ ವಸ್ತುಗಳನ್ನು ಬಳಸಿ ಕ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಹೆಚ್ಚು ಅದನ್ನು ಯಾರೂ ಕೂಡ ಪರ್ಚೇಸ್ ಮಾಡೋದಿಲ್ಲ, ಮಾಡ್ತಿದ್ರೂ ಕೂಡ ಬಹಳ ಕಡಿಮೆಯ ರೇಟಿಗೆ ಅದನ್ನು ಕೇಳ್ತಾ ಇರ್ತಾರೆ, 350-400 ಹೀಗೆಲ್ಲ. ಇದನ್ನು ಕೂಡ ನಾವು ಉಪ ಉತ್ಪನ್ನವಾಗಿ ತಯಾರು ಮಾಡ್ಬೋದು. ಜೇನುಮೇಣದಿಂದ ಲಿಫ್ಟಿಕ್ ಮಾಡ್ತಾರೆ, ಜೇನುಮೇಣದಿಂದ ಅಂದರೆ ಇದನ್ನು ಕಾಲಿಗೆ ಹಚ್ಚುವಂತಹ ಕ್ರೀಮ್ಗಳನ್ನು ಮಾಡ್ತಾರೆ, ಹೀಗೆ ಬೇರೆ ಬೇರೆ ಕೇಳಿದ್ದೆ. ಅದಕ್ಕೆ ಬೇಕಾಗಿ ನನ್ನ ಒಬ್ಬರು ಮಿತ್ರರಿದ್ದರು ನಮ್ಮ ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲಿ, ಅವರು ಕೂಡ ಡಾಕ್ಟರ್ ಆಗಿದ್ದರು. ಅವರು ನನಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟರು, ಅದಕ್ಕೆ ಬೇರೊಂದು ಉತ್ಪನ್ನಗಳನ್ನೆಲ್ಲ ಸೇರಿಸಿ ಮಾಡಿದರೆ ಹೆಚ್ಚು ವ್ಯಾಲ್ಯೂ ಇರ್ತದೆ, ಅದರಲ್ಲಿ ಗುಣ ಪಡಿಸುವಂತಹ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳುವ. ಅದಲ್ಲದೆ ನಾವು ಕೂಡ ಸಣ್ಣಾಗಿರುವಾಗ ಜೇನು ಮೇಣವನ್ನು ಕಾಲಿಗೆಲ್ಲ ಹಚ್ತಾ ಇದ್ವಿ, ಹಾಗಾಗಿ ಗೊತ್ತಿತ್ತು ಎಲ್ಲರಿಗೂ ಕೂಡ ಜೇನು ಮೇಣ ಉಪಯೋಗ ಆಗ್ತದೆ ಅಂದರೆ. ಆದರೆ ಯಾವ ರೀತಿಯಾಗಿ ಅದನ್ನು ಪ್ರೊಸೆಸ್ ಮಾಡಿ ಮಾಡ್ಬೋದು ಅಂತ ಹೇಳೋದನ್ನು ನನಗೆ ಅವರು ಕೆಲವು ಮಾಹಿತಿಗಳನ್ನು ಕೊಟ್ಟರು. ಆ ಪ್ರಕಾರವಾಗಿ ಅದಕ್ಕೆ ವಿಟಮಿನ್ ಇ ಹೆಚ್ಚಿರುವಂತಹ ಬಾದಾಮಿ ಎಣ್ಣೆ, ಹಾಗೆ ಗಂಧದ ಎಣ್ಣೆ, ಇನ್ನು ಕಹಿಬೇವಿನ ಎಣ್ಣೆ, ಅರಿಶಿನ, ಜೇನುಮೇಣ ಇದನ್ನೆಲ್ಲ ಬಳಸಿ ಒಂದು ಸ್ಕಿನ್ ಕೇರ್ ಕ್ರೀಮ್ ಅಂತ ಹೇಳಿಕೊಂಡು ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಕೆಲವು ಉತ್ಪನ್ನ ಮಾಡ್ಬೋದು, ಮಾಡಲಿಕ್ಕೆ ಆಲೋಚನೆಗಳಂತೂ ಇದೆ. ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡಿದ್ದೀರಿ, ಕೆಲವು ಉದಾಹರಣೆ ಹೇಳಿ. ಈಗ ಮುಂದಿನದ್ದು ಏನು ಅಂದರೆ ಸರಿಯಾದ ಹೆಸರನ್ನು ಕೂಡ ಕೊಡದೇ ಇದ್ದರು ಆಮ್ಲ ಅಂದರೆ ಅದೇ ನೆಲ್ಲಿಕಾಯಿ ಮತ್ತು ಬೆಲ್ಲ, ಜೇನು, ಆಮೇಲೆ 21 ಬೇರೆ ಬೇರೆ ಔಷಧೀಯ ಜೀರಿಗೆ ಇರ್ಬೋದು, ಬಡೆಸೊಪ್ಪು ಇರ್ಬೋದು, ಶುಂಠಿ ಅಥವಾ ಪೆಪ್ಪರು, ಕಾಳು ಜೀರಿಗೆ ಮತ್ತು ನಮ್ಮ ಏಲಕ್ಕಿ ಇದನ್ನೆಲ್ಲ ಹಾಕಿ ಒಂದು ಒಟ್ಟು 20-21 ವಸ್ತುಗಳನ್ನು ಹಾಕಿ ಒಂದು ಲೇಹದಾಗೆ ಮಾಡಲಿಕ್ಕಾಗ್ತದೆ. ಸಾಮಾನ್ಯವಾಗಿ ಚವನಪ್ರಾಶದ ಸ್ವರೂಪಕ್ಕೆ ಬರ್ತದೆ ಅದು. ಚವನಪ್ರಾಶ ಅಂತ ಹೇಳಲಿಕ್ಕಾಗುವುದಿಲ್ಲ, ಆದರೆ ಅದೇ ರೀತಿಯಾದಂತಹ ಒಂದು ಲೇಹಕ್ಕೆ ಬರ್ತದೆ. ಇದು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡುತ್ತದೆ, ಹಸಿವನ್ನು ಹೆಚ್ಚು ಮಾಡುತ್ತದೆ, ಮಕ್ಕಳಲ್ಲಿ ಸ್ವಲ್ಪ ಎನರ್ಜಿಯನ್ನು ತರಲಿಕ್ಕೆ ಅದು ಸಹಕಾರವನ್ನು ಕೊಡ್ತದೆ. ಅದು ಕೂಡ ಪ್ರಾರಂಭ ಮಾಡಿದ್ದೇವೆ, ಆದರೆ ಅದಕ್ಕೆ ಬೇಕಾದಂತಹ ಅನುಮತಿಯನ್ನು ಸರ್ಕಾರದ ಇದೆಲ್ಲ ಸಿಗಬೇಕು, ಹಾಗಾಗಿ ಕಾಯ್ತಾ ಇದ್ದೇವೆ. ಇನ್ನೊಂದು ಸಾಮಾನ್ಯವಾಗಿ ಏನು ಅಂದರೆ ಕೆಲವರು ಬರೇ ಜೇನನ್ನು ತಿನ್ನುವುದು ಕಡಿಮೆ ಅಥವಾ ಮಕ್ಕಳಿಗೆ ತಿನ್ನಿಸೋದು ಕಷ್ಟ. ಇನ್ನು ಇವತ್ತಿನ ಜೀವನದ ವೇಗದ ಗತಿಯಲ್ಲಿ ನಮಗೆ ಸಾಕಬೇಕು ಅಂತಾದರೆ ಚೂರ್ಣ ಮಾಡಿ ಕೊಟ್ಟರೆ ಅದಕ್ಕೆ ಜೇನು ಹಾಕಿ ತಿನ್ನಿ ಅಂದರೆ ತಿನ್ನುವುದು ಕಷ್ಟ. ಆವಾಗ ಆ ಜೇನಲ್ಲಿ ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಅಥವಾ ಪ್ರಿಸರ್ವೇಟಿವನ್ನು ಬಳಸದೆ ಆಯುರ್ವೇದ ವಸ್ತುಗಳನ್ನು ಹಾಕಿ ಹಿಪ್ಪಿಲಿ ಶುಂಠಿ ಕಾಳುಮೆಣಸು ಇತ್ಯಾದಿಗಳನ್ನೆಲ್ಲ ಹಾಕಿ ನಮ್ಮ ಕಫಕ್ಕೆ ಸಿರಪ್ಪಿನ ರೀತಿ ಮಾಡಲಿಕ್ಕಾಗ್ತದೆ. ಆ ರೀತಿಯ ಒಂದು ಉತ್ಪನ್ನವೂ ಕೂಡ ಇನ್ನು ಮುಂದಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಉತ್ಪನ್ನಗಳ ಬಗ್ಗೆ ನೀವು ಈಗಾಗಲೇ ಹೇಳಿದಿರಿ. ಆಮೇಲೆ ಈಗ ಯಾವುದೇ ಒಂದು ಉತ್ಪನ್ನ ಆದರೂ ಕೂಡ ಅದರನ್ನು ಪ್ಯಾಕೇಜಿಂಗ್ ಮಾಡುವಂಥದ್ದು ಮತ್ತು ಬ್ರ್ಯಾಂಡಿಂಗ್ ಮಾಡುವಂಥದ್ದು ಇದೆರಡೂ ಕೂಡ ಮಾರುಕಟ್ಟೆಯ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗ್ತದೆ. ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ಪ್ರಾರಂಭದಲ್ಲಿ ನನಗೂ ಕೂಡ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಹಂತ ಹಂತವಾಗಿ ಬೆಳೆಯುವಾಗ ಮೊದಲು ನಮಗೆ ಸಹಾಯ ಮಾಡಿದ್ದು ಇವತ್ತಿನ ಸೋಷಿಯಲ್ ಮೀಡಿಯಾಗಳು. ಹಿಂದಿನಂತೆ ಬಹಳ ಕಷ್ಟವಂತೂ ಇಲ್ಲ. ಹೆಚ್ಚು ಪ್ರಯತ್ನ ಪಟ್ಟರೆ ಸೋಷಿಯಲ್ ಮೀಡಿಯಾಗಳೇ ಕೂಡ ನಮಗೆ ಹೆಚ್ಚು ಪ್ರಯೋಜನವನ್ನು ಕೊಡ್ತದೆ. ಆ ನಂತರದಲ್ಲಿ ನನಗೆ ಅಂದರೆ ಅದೊಂದು ಕಾನೂನು ರೀತಿ ನಮ್ಮ ಸರ್ಕಾರದ ಅನುಮತಿಗಳನ್ನೆಲ್ಲ ಪಡೆದು ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಎಮ್ ಎಸ್ ಎಮ್ ಇರ್ಬೋದು ಅಥವಾ ಟ್ರೇಡ್ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ನಮ್ಮ ಜಿ ಎಸ್ ಟಿ ಇರ್ಬೋದು ಇದನ್ನೆಲ್ಲ ಕೂಡ ಮಾಡಿಕೊಂಡು ಬಂದೆ. ಮಾಡಿದ ಮೇಲೆ ನಮಗೆ ಅದು ಬ್ರ್ಯಾಂಡ್ ರಿಜಿಸ್ಟರ್ ಅಂತಾಗೋದು. ಇಲ್ಲಾಂತಾದರೆ ಅದು ಬ್ರ್ಯಾಂಡ್ ರಿಜಿಸ್ಟರ್ಡ್ ಆಗಿರುವುದಿಲ್ಲ ಅಥವಾ ಅದಕ್ಕೊಂದು ವ್ಯಾಲ್ಯೂ ಇರುವುದಿಲ್ಲ. ಹಾಗಾಗಿ ಮೊದಲು ಯಾವುದೇ ಒಂದು ಉತ್ಪನ್ನವನ್ನು ನಾವು ಬಿಡುಗಡೆ ಮಾಡಿದ ಮೇಲೆ ಅಥವಾ ಮಾಡ್ತೇವೆ ಅಂತಾದರೆ ಅದಕ್ಕೆ ಒಂದು ಸರಿಯಾದ ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ನಿರ್ಮಾಣ ಮಾಡಬೇಕು. ಆಮೇಲೆ ಅದನ್ನು ಕೊಡುವಂತಹ ವಸ್ತು ಕೂಡ ಹೆಚ್ಚು ಹೈಜೆನಿಕ್ ಆಗಿ ಅಥವಾ ಕ್ಲೀನ್ ಆಗಿರಬೇಕು. ಕೊಡುವಂತಹ ಬಾಟ್ಲಿಗಳಿರ್ಬೋದು, ಅದನ್ನು ಪ್ಯಾಕಿಂಗ್ ಮಾಡುವಂಥದ್ದು. ಈಗ ಅಂದರೆ ಹೆಚ್ಚು ಹೊರಗಿಂದ ನನಗೆ ಪ್ಯಾಕಿಂಗ್ ನಾನು ತರ್ತಾ ಇಲ್ಲ. ಕಾರಣ ಯಾಕೆ ಅಂದರೆ ನಾವು ಸಣ್ಣ ಮಟ್ಟಿನಿಂದ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ ಕಾರಣ ನಮಗೆ ಅಷ್ಟು ಇನ್ವೆಸ್ಟ್ ಮಾಡುವಷ್ಟು ನಮಗೆ ಶಕ್ತಿ ಇಲ್ಲ. ಹಾಗಾಗಿ ನಾನು ನಮ್ಮ ಕರಾವಳಿ ಕಾರ್ಟೂನ್ ಅಂತಿದೆ ಅಲ್ಲಿಂದ ರಟ್ಟುಗಳನ್ನು ತರ್ತೇನೆ, ಹೊಸದಾಗಿರುವಂಥದ್ದನ್ನು ತಂದು ಯಾವ ಯಾವ ಬಾಟ್ಲಿಗಳು ಬೇಕು ಅದೇ ಬಾಟ್ಲಿಗೆ ತಕ್ಕದಾದಂತಹ ನಾನು ಬಾಕ್ಸನ್ನು ನಾನೇ ತಯಾರು ಮಾಡಿ ಅದರೊಳಗೆ ಜೇನ ಅಥವಾ ಯಾವುದು ಬೇಕು ಉತ್ಪನ್ನವನ್ನು ಇಟ್ಟು ಪ್ಯಾಕಿಂಗ್ ಮಾಡಿ ಕಳಿಸ್ತೇನೆ ಡ್ಯಾಮೇಜ್ ಆಗದಂತೆ. ಮತ್ತು ನಮಗೆ ಪಾರ್ಸೆಲ್ ಸರ್ವಿಸು ಕೂಡ ಹಾಗೆ. ಈಗ ನನ್ನ ಅನುಭವದಲ್ಲಿ ಬೇಕಾದಷ್ಟು ಪಾರ್ಸೆಲ್ ಸರ್ವಿಸ್ಗಳಿದೆ, ಪ್ರೈವೇಟ್ ಇದೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಇಂಡಿಯನ್ ಪೋಸ್ಟ್ ಇದೆ, ಎಲ್ಲವೂ ಇದೆ. ನನಗೆ ಹೆಚ್ಚು ಖುಷಿ ಕೊಟ್ಟಂಥದ್ದು ಇಂಡಿಯನ್ ಪೋಸ್ಟು, ಯಾಕೆಂದರೆ ಒಂದೇ ತರನಾದಂತಹ ರೇಟು ಆಲ್ ಓವರ್ ಇಂಡಿಯಾಕ್ಕೆ. ಒಂದು ನೀವು ನಮ್ಮ ಮನೆಯಿಂದ ಯಾವ ಮೂಲೆಗೂ ಕೂಡ ಅದೇ ಯಾವ ಮೂಲೆಗೂ ಕೂಡ ಅಸ್ಸಾಂ ಆಗಿರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ಯಾವ ಮೂಲೆಗೂ ಹೋಗಲಿ ಒಂದೇ ರೇಟ್ ಇರ್ತದೆ, ಕ್ಲೀನಾಗಿ ಯಾವುದೇ ಡ್ಯಾಮೇಜ್ ಇಲ್ಲದೆ. ನಾನಂತೂ 4 ವರ್ಷದಿಂದ ಕಳಿಸ್ತಾ ಇದ್ದೇನೆ. ನನಗಂತೂ ಖುಷಿ ಕೊಟ್ಟಂಥದ್ದು ನಮ್ಮ ಇಂಡಿಯನ್ ಪೋಸ್ಟ್ ಸಿಸ್ಟಮ್. ಹಾಗೆ ಪ್ರೈವೇಟ್ ಇದೆ ಇಲ್ಲ ಅಂತಿಲ್ಲ, ಆದರೆ ಅದು ರೇಟು ಕೂಡ ಜಾಸ್ತಿ ಇರ್ತದೆ. ಒಂದೊಂದು ರೀಸನ್ ಅದು ತೂಕದ ಮೇಲೆ, ತೂಕದ ಮೇಲೆಯೂ ಇರ್ತದೆ. ಮತ್ತೆ ನಮ್ಮ ಕರ್ನಾಟಕದ ಒಂದು, ಆಮೇಲೆ ಹೌದು ಬೇರೆ ರಾಜ್ಯಗಳಿಗೆ ಒಂದು, ಸೌತ್ ಝೋನ್ ಒಂದು, ನಾರ್ತ್ ಝೋನ್ ಒಂದು, ಈಸ್ಟ್ ಝೋನ್ ಒಂದು, ಹೀಗಿರ್ತದೆ ಅದು. ಅಂದರೆ ಗ್ರಾಹಕರಿಗೂ ಕೂಡ ಕಷ್ಟ, ಅಂದರೆ ಆ ಉತ್ಪನ್ನವನ್ನು ಖರೀದಿಸುವುದಿಲ್ಲ ಅವಾಗ. ಈಗ ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯ ವಿಚಾರಕ್ಕೆ ಬಂದಾಗ ಎಲ್ಲರೂ ಹೇಳುವಂತಹದ್ದು ಮಾರುಕಟ್ಟೆ ಮಾಡೋದು ಬಹಳ ಸಮಸ್ಯೆ ಆಗ್ತದೆ ಅಂತ ಹೇಳಿ. ನೀವು ಮೂಲತಃ ಪೌರೋಹಿತ್ಯದಲ್ಲಿ ಇದ್ದುಕೊಂಡು ಉತ್ತರ ಭಾರತ ಅಥವಾ ಪಶ್ಚಿಮ ಭಾರತದ ಸಂಪರ್ಕದಲ್ಲಿ ಇದ್ದಂಥವರು, ಅದರಿಂದಾಗಿ ನಿಮಗೆ ಬಹಳಷ್ಟು ಅನುಕೂಲ ಆಗಿರಬೇಕು. ಹೌದು ಖಂಡಿತ. ನನಗೆ ಮೂಲತಃ ಪ್ರಾರಂಭದಲ್ಲಿ ನನ್ನ ಉತ್ಪನ್ನಕ್ಕೆ ಹೆಚ್ಚು ಮಾರುಕಟ್ಟೆಯನ್ನು ಮಾಡಿದ್ದು ನನ್ನ ಮುಂಬೈ ಅಥವಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದ ನನ್ನ ಸ್ನೇಹಿತರೇ. ಅವರೇ ನನಗೆ ಅದಕ್ಕೆ ಬ್ರ್ಯಾಂಡಿಗೆ ಬೇಕಾದಂತಹ ಕೆಲವೊಂದು ಮಾಹಿತಿಗಳನ್ನೆಲ್ಲ ಕೊಟ್ಟಂಥದ್ದು ಕೂಡ ಅವರೇ. ಹಾಗಾಗಿ ಪ್ರಾರಂಭದಲ್ಲಿ ನನಗೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಡಲಿಲ್ಲ. ಆದರೆ ಹಂತ ಹಂತವಾಗಿ ಬೆಳೀತಾ ಇರಬೇಕಾದ್ರೆ ನಮ್ಮಲ್ಲಿ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ, ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಜನರಿಗೆ ತಲುಪಿಸಬೇಕು ಎನ್ನುವಾಗ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ವೆಬ್ಸೈಟ್ಗಳನ್ನು ಮಾಡಬೇಕಾಗ್ತದೆ. ನಮ್ಮದೇ ಸ್ವಂತ ಒಂದು ವೆಬ್ಸೈಟ್ ಇದೆ ಅಂತಾದರೆ ಇವತ್ತಿನ ಯುಗದಲ್ಲಿ ಬೇಗ ಜನರಿಗೆ ತಲುಪ್ತದೆ. ಮತ್ತು ಅದನ್ನು ಕೂಡ ಮಾಡಿಕೊಳ್ಬೇಕು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಜ್ಗಳನ್ನಿರ್ಬೋದು ನಿರ್ಮಾಣ ಮಾಡೋದು, ಅದನ್ನು ಸಮಾನವಾಗಿ ನಾವು ಜನರಿಗೆ ತಲುಪಿಸುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿರ್ತದೆ. ನಿಮ್ಮ ಬ್ರ್ಯಾಂಡ್ ಮಧು ಮಕ್ಷಿಕ, ಇದರ ಸ್ವಲ್ಪ ವಿವರಣೆ ಕೊಡಿ, ಏನಿದ್ರ ಹಿನ್ನೆಲೆ ಏನು? ಅಂದರೆ ನಾನು ಸಂಸ್ಕೃತವನ್ನೇ ಅಧ್ಯಯನ ಮಾಡಿದ ಕಾರಣ ಮಧುಮಕ್ಷಿಕ ಎಂದರೆ ಜೇನುನೊಣ ಅಂತ ಅರ್ಥ. ಹಾಗಾಗಿ ಮಧು ಅದನ್ನೇ ಹಿಂದಿಯಲ್ಲಿ ಮಧುಮಕ್ಕಿ ಅಂತ ತರ್ಜುಮೆಯಾಗಿದೆ, ಸಂಸ್ಕೃತದ್ದೇ ಮೂಲದ್ದು. ಹಾಗಾಗಿ ನಾನು ಮಧುಮಕ್ಷಿಕ ಅಂತ ಅದರ ಮೂಲ ಹೆಸರಿಟ್ಟೆ. ಪ್ರಾರಂಭದಲ್ಲಿ ಅಷ್ಟೇನು ನನ್ನ ಆಸಕ್ತಿ ಅಂದರೆ ಇಷ್ಟೆಲ್ಲ ಬ್ರ್ಯಾಂಡ್ ಆಗ್ತದೆ ಅಥವಾ ಇದು ಬೆಳಿಬೋದು ಎನ್ನುವಂಥ ಆಸಕ್ತಿ ಏನು ಇರಲಿಲ್ಲ, ಅಥವಾ ಆಸೆಯೂ ಇರಲಿಲ್ಲ, ಅಥವಾ ನಂಬಿಕೆ ಇರಲಿಲ್ಲ. ಪ್ರಾರಂಭ ಮಾಡಿದ್ದಷ್ಟೇ. ಆದರೆ ಮಧ್ಯದಲ್ಲಿ ಕೊರೋನಾ ಬಂದದ್ದರಿಂದ ಏನಾಯಿತು ಅಂದರೆ ಜೇನು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಕಾಗಿ ಬಂತು. ಆವಾಗ ಕ್ವಾಲಿಟಿ ಜೇನು ಯಾರು ಕೊಡ್ತಾರೆ ಅಂತ ನೋಡಲಿಕ್ಕೆ ಶುರು ಮಾಡಿದರು. ಜೊತೆಗೆ ಕೊರೋನಾ ಕಾಲದಲ್ಲಿ ಯಾರಿಗೂ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದ್ದ ಕಾರಣ ಜನರಿಗೆ ಹೆಚ್ಚು ರೀಚ್ ಆಗ್ಲಿಕ್ಕೆ ಒಂದು ನನಗೆ ಅನುಕೂಲ ಆಯಿತು. ಜನರಿಗೆ ಸಮಸ್ಯೆ ಆಗಿದೆ, ಆದರೆ ಕೆಲವೊಂದಷ್ಟು ಜನರಿಗೆ ಅದರಲ್ಲಿ ಉಪಯೋಗ ಆಗಿದೆ. ಹಾಗಾಗಿ ನನಗೂ ಕೂಡ ಅದರಲ್ಲಿ ಒಂದು ಸಣ್ಣ ಮಟ್ಟಿನ ಅಂದರೆ ನನ್ನ ಉತ್ಪನ್ನ ಜನರಿಗೆ ತಲುಪಲಿಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ಆವಾಗ ಏನಾಗಿತ್ತು ಅಂದರೆ ನಾವು ಒಂದು 4-5 ಜನ ಸ್ನೇಹಿತರು ಸೇರಿಕೊಂಡು ಒಂದು ಫೇಸ್ಬುಕ್ ಗ್ರೂಪನ್ನೆಲ್ಲ ಮಾಡಿಕೊಂಡು ನಮ್ಮ ಮಲೆನಾಡು ಮಾರುಕಟ್ಟೆ ಅಂತ ಮಾಡಿಕೊಂಡು ಅದರಲ್ಲಿ ನಾನು ಅಡ್ಮಿನ್ ಕೂಡ ಆಗಿದ್ದೆ. ಅದರ ಮುಂದೆ ಅದನ್ನು ನನಗೆ ಕೆಲಸದ ಒತ್ತಡದಿಂದ ಹಿಂದೆ ಬಂದೆ, ಆದರೆ ಈಗಲೂ ಕೂಡ ನಡೀತಾ ಇದೆ. ಅಲ್ಲಿ ನನ್ನ ಉತ್ಪನ್ನವನ್ನು ಹಾಕಲಿಕ್ಕೆ ಶುರು ಮಾಡಿದೆ, ಹಾಗಾಗಿ ಜನರಿಗೆ ತಲುಪಲಿಕ್ಕೆ ಪ್ರಾರಂಭ ಆಯಿತು. ಹೆಚ್ಚಿನ ವಿವರನ್ನು ಮಧು ಮಕ್ಷಿಕ ವೆಬ್ಸೈಟ್ನಲ್ಲಿ ಕೂಡ ಪಡ್ಕೋಬಹುದು. ಹೌದು, ಖಂಡಿತ ಇದೆ. ಈ ಯಾವುದೇ ಒಂದು ವೃತ್ತಿಯಲ್ಲಿಯೂ ಕೂಡ ಇಡೀ ಕುಟುಂಬವು ಕೂಡ ಅದರಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುವಂಥ ಒಂದು ಮಾತಿದೆ. ನಿಮ್ಮ ಪರಿಸ್ಥಿತಿ ಹೇಗಿದೆ? ಅಲ್ಲ, ಇವತ್ತಿನ ಕಾಲದಲ್ಲಿ ಖಂಡಿತವಾಗಿಯೂ ಕೂಡ ಹೌದು. ಮನೆ ಯಾಕೆ ಇದ್ರೆ ಮಾತ್ರ ನಮಗೆ ಮನೆ ನಡೆಸಲಿಕ್ಕೆ ಸಾಧ್ಯ. ಇವತ್ತಿನ ನಮ್ಮ ವ್ಯವಸ್ಥೆಯಲ್ಲಿ ಹೆಚ್ಚು ಸಂಬಳವನ್ನೆಲ್ಲ ಕೊಟ್ಟು ಕೆಲಸಗಾರರುಗಳಿಂದ ನಾವು ಕೆಲಸ ಮಾಡಿಸುವಂಥದ್ದು ಬಹಳ ತ್ರಾಸದಾಯಕವಾದಂತಹ ಕೆಲಸ. ಈಗಿನ ಕಾಲದಲ್ಲಿ ಬರುವುದೂ ಇಲ್ಲ, ಅಥವಾ ಅದರಲ್ಲಿಯೂ ಕೂಡ ಜೇನು ಕೃಷಿಗೆಂತಾಗುವಾಗ ಅದರಲ್ಲಿ ಚುಚ್ಚುವಂಥದ್ದು ಇದೆಲ್ಲ ಹೆಚ್ಚಾಗಿರ್ತದೆ. ಹಾಗಾಗಿ ಕೆಲಸಗಾರರು ಸಿಗುವುದು ಕಷ್ಟ. ಹಾಗಾಗಿ ನಾನು ಕೂಡ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಯೇ ನನಗೆ ಅದಕ್ಕೆ ಸಹಕಾರಿಯಾಗಿರುವಂಥದ್ದು. ನಾವೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಂದು ಸಮಯ ನಿಗದಿಯನ್ನು ಮಾಡಿಕೊಳ್ತೇವೆ, ಇಂತಿಷ್ಟು ಪೆಟ್ಟಿಗೆಗಳನ್ನು ನಾವು ದಿನಸದಲ್ಲಿ ನೋಡುವುದು ಅಂತ. ಆ ಪ್ರಕಾರವಾಗಿ ನಾವೇ ಅಂದರೆ ನಾನು ನನ್ನ ಹೆಂಡತಿಯೂ ಕೂಡ ಜೇನಿನ ಈಗಿರುವಂತಹ 130 ಪೆಟ್ಟಿಗೆಯನ್ನು ಕೂಡ ನಿರ್ವಹಣೆಯನ್ನು ಮಾಡುವಂಥದ್ದು ನಾವೇ. ವೆಬ್ಸೈಟ್ madhumakshika.com ಅಂತ ಇರುವಂಥದ್ದು, ಮತ್ತು ಸೇವ್ ಬಿ ಸೇವ್ ನ್ಯಾಚುರ್ ಎನ್ನುವಂಥದ್ದು ನಮ್ಮ ಟ್ಯಾಗ್ ಲೈನ್. ಮೊಬೈಲ್ ಸಂಖ್ಯೆ 7411-67-9783. ಬಹಳ ಸಂತೋಷ ಶ್ಯಾಮ್ ಸುಂದರ್ ಭಟ್ ಅವರೇ. ಜೇನಿನ ಉತ್ಪನ್ನವನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲು ಅದಕ್ಕೆ ಬೇರೆ ಬೇರೆ ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ಮಾರಾಟ ಮಾಡಬೇಕು, ಜೊತೆಗೆ ಹೆಚ್ಚಿನ ಒಂದು ಆದಾಯವನ್ನು ವರ್ಷ ಪೂರ್ತಿ ಪಡೆಯುವುದಕ್ಕೂ ಕೂಡ ಇದೊಂದು ಅವಕಾಶ ಆಗ್ತದೆ. ಯುವಕರು ಮಹಿಳೆಯರು ಕೂಡ ಇಂಥ ಒಂದು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಬೋದು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ನೀವು ವ್ಯಕ್ತಪಡಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಜೇನು ಕೃಷಿ ಅನುಭವ ಈ ಕುರಿತು ಬೆಳ್ತಂಗಡಿಯ ಆಲಡ್ಕದ ಶ್ಯಾಮ್ ಸುಂದರ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ BPLನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, APLನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ರವೀಂದ್ರ ಪ್ರಭು. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದು ಶಾರದೆ. ಹಿಂದಿ ವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಹಿಂದಿ ವರಾಕ್ಷಿ ಶತಾನಂದನ ಪ್ರಿಯ ದೇವಿ. ಕುಂದು ನೋಡದೆ ಶ್ರುತಿ ಒಂದೇ ಜ್ಞಾನವ ನೀಡೇ, ಕುಂದು ನೋಡದೆ ಶ್ರುತಿ ಒಂದೇ ಜ್ಞಾನವ ನೀಡೇ. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಪಿತಾಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ, ಪಿತಾಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ. ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದ್ ಗೀತೆ ವಾಗ್ದೇವಿ ಮಾತೆ. ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದ್ ಗೀತೆ ವಾಗ್ದೇವಿ ಮಾತೆ. ವಂದಿಪೆ ನಮ್ಮ ಮುದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದು ಶಾರದೆ ಶಾರದೆ. ಕೋಕಿಲವಾಣಿ ಕವಿ ಸೇವಿತೆ ಎನ್ನವ ಕುಲಾಲಿಸೆ ಮುನಿ ವಂದಿತೆ, ಕೋಕಿಲವಾಣಿ ಕವಿ ಸೇವಿತೆ ಎನ್ನವ ಕುಲಾಲಿಸೆ ಮುನಿ ವಂದಿತೆ. ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೇ, ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೇ. ವಂದಿಪೆ ನಮ್ಮ ಮುದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದು ಶಾರದೆ ಶಾರದೆ. ಪಾತಕಿಗಳ ಒಡನಾಡಿ ನಾನಿನ ಪುತಾಪ್ತ ಪದ ಭಜಿಸ ಹೋದೆನ, ಪಾತಕಿಗಳ ಒಡನಾಡಿ ನಾನಿನ ಪುತಾಪ್ತ ಪದ ಭಜಿಸ ಹೋದೆನ. ಪತಕವೆಣಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಉಣಿಸು, ಪತಕವೆಣಿಸದೆ ಸೀತಾ ರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಉಣಿಸು. ವಂದಿಪೆ ನಮ್ಮ ಮುದು ಶಾರದೆ ಶರಚಂದಿರವದನೆ ಶಾರದೆ. ಶಾರದೆ ಶಾರದೆ. ಶರಣರ ಕಾಯೆ ಚಾಮುಂಡೇಶ್ವರಿ ಹಾಡಿದ್ದಾರೆ ಬಿಕೆ ಸುಮಿತ್ರ. ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ ಮಂಗಳದಾತೆ ಮಹಿಷಮರ್ದಿನಿ ಗಂಗಾಧರ ಮನಮೋಹಿನಿ ಮಂಗಳದಾತೆ ಮಹಿಷಮರ್ದಿನಿ ಗಂಗಾಧರ ಮನಮೋಹಿನಿ ಶೂಲಧಾರಿಣಿ ವಿಶ್ವತಾರಿಣಿ ಶೂಲಧಾರಿಣಿ ವಿಶ್ವತಾರಿಣಿ ಸರ್ವಮಂಗಲೆ ಪಾಪ ವಿನಾಶಿನಿ ಶರಣರ ಕಾಯೇ ಚಾಮುಂಡೇಶ್ವರಿ